ದೊತ್ತ ನಿನ್ನ ಕಾಣದೆ ಕಳವಳದಿಂದಲೇ ಮನ ಮರು ಮರುಭೂತ ತೊರಗುದ ನೀರುವುದೋ. ದೊತ್ತ ನಿನ್ನ ಕಾಣದೆ ಕಳವಳದಿಂದಲೇ ಮನ ಮರು ಮರುಭೂತ ತೊರಗುದ ನೀರುವುದೋ. ಚಾರದ ಸಾಧಿ ವಂದಿತ ದತ್ತ ನಿನ್ನ ನಾಮವ ಪಾಡುತ ನಲಿಯುತ್ತಲಿರೋದು. ದತ್ತ ನಿನ್ನ ಕಾಣದೆ ಕಳವಳದಿಂದಲಿ ಮನ ಮರು ಮರುತ ಸೊರಗುತ್ತಲಿರೋದು. ಧರ್ಮವನರಿಯದೆ ಕರ್ಮವನರಿಯದೆ ಧ್ಯಾನವನರಿಯದೆ ಮೌನವನರಿಯದೆ ದಾರಿಯ ಕಾಣದಿಗೆ ದಡವನು ತೇರಿತು. ದತ್ತ ನಿನ್ನ ದರ್ಶನಕ್ಕೆ ಹಂಬಲಿಸಿ ಕಾದಿಕೆನು. ದತ್ತ ನಿನ್ನ ದರ್ಶನಕ್ಕೆ ಹಂಬಲಿಸಿ ಕಾದಿಕೆನು. ದತ್ತ ನಿನ್ನ ಕಾಣದೆ ಕಳವಳದಿಂದಲೇ ಮನ ಮರು ಮರುಗುತ್ತ ತೊರಗುತ್ತಲಿರುವುದು. ಜಯ ದೇವ ಭಕ್ತನಂತೆ ಜಗವನ ಮರೆಯೇನು. ಭಕ್ತ ನೀರಳ ತೆರದಿ ಪ್ರೇಮಿಸಲರಿಯೇನು. ಭಕ್ತಿ ಪ್ರೇಮವಿಲ್ಲವೆಂದು ಕಡೆಗಾಣಿಸನನ್ನ ಮುಕ್ತಿಯ ಸೇರುವ ಮಾಧವ ತೋರನಗೆ. ದತ್ತ ನಿನ್ನ ಕಾಣದೆ ಕಳವಳದಿಂದಲೇ ಮನ